ನೂರು ಕೆ ಜಿಯಲ್ಲಿ ಪೊಟ್ಯಾಶ್ ಅಂತೇಳಿ. ಅಂದರೆ ತಾವು ರೈತ ಬಾಂಧವರು 100 ಕೆಜಿ ಗೊಬ್ಬರವನ್ನು ಭೂಮಿಗೆ ಹಾಕಿದರೆ ತಮಗೆ 17 ಕೆಜಿ ಸಾರಜನಕ, 17 ಕೆಜಿ ರಂಜಕ, 17 ಕೆಜಿ ಪೊಟ್ಯಾಶ್ ಸಿಗುತ್ತೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳಿಂದ. ಇದು ಬಹಳ ಬಹಳ ಮುಖ್ಯವಾದ ಅಂಶ. ಹಿಂದೆ ಸರ್ಕಾರದವರು ಬರೀ ನೇರ ಗೊಬ್ಬರಗಳನ್ನೇ ತಯಾರು ಮಾಡೋಕ್ಕೆ ಫ್ಯಾಕ್ಟರಿಗಳಿಗೆ ಅನುಕೂಲ ಮಾಡಿಬಿಟ್ಟಿದ್ರು. ಈ ಒಂದು ಅನಾನುಕೂಲಗಳು ನೋಡಿಬಿಟ್ಟು ಸರ್ಕಾರದವರು ಈ ಕಾಂಪ್ಲೆಕ್ಸ್ ಗೊಬ್ಬರ ತಯಾರು ಮಾಡಿ ಕೊಟ್ಟರೆ ಅನುಕೂಲ ಆಗುತ್ತೆ, ಒಂದು ಮೂಟೆಯಿಂದನೇ 3 ಪೋಷಕಾಂಶಗಳು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಯಾರು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ರು. ಈ ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಸಂಕೀರ್ಣ ಗೊಬ್ಬರಗಳು ಹಾಕೋದ್ರಿಂದ ಬಹಳ ಉತ್ತಮವಾಗುತ್ತೆ. ಅಂದರೆ ಈಗ ನಾವು ಮುಖ್ಯವಾಗಿ ಹೇಳೋದಾದರೆ ಬರೀ ಯೂರಿಯಾ ಗೊಬ್ಬರವನ್ನೇ ಹೆಚ್ಚು ಬಳಸೋದನ್ನ ನಮ್ಮ ರೈತರು ರೂಢಿ ಮಾಡ್ಕೊಂಡಿದ್ದಾರೆ. ಹೌದು, ನೇರ ಗೊಬ್ಬರಗಳ ರೂಪದಲ್ಲಿ ಬಳಸ್ತಾ ಇರೋದ್ರಿಂದ. ಅಂದರೆ ಈ ಸಂಕೀರ್ಣ ಗೊಬ್ಬರಗಳು ಸ್ವಲ್ಪ ದುಬಾರಿ ಅಂತ ಹೇಳ್ಬೋದಲ್ವೇ ಈ ನೇರ ಗೊಬ್ಬರಗಳಿಗೆ ಹೋಲಿಸಿದ್ರೆ? ಯಾಕಂದರೆ ಅದರಲ್ಲಿ 3 ಪೋಷಕಾಂಶ ಇರೋದ್ರಿಂದ ಸಾಮಾನ್ಯವಾಗಿ ಅದರ ಸ್ವಲ್ಪ ವೆಚ್ಚ ಜಾಸ್ತಿ ಇರುತ್ತೆ ಅಂತ. ಇನ್ನು ಮುಖ್ಯವಾಗಿ ನಾವು ಈ ಪೋಷಕಾಂಶಗಳು ವಿಶೇಷವಾಗಿ ಈ ಒಂದು ರಸಗೊಬ್ಬರಗಳನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತೀರಿ? ರಸಗೊಬ್ಬರಗಳನ್ನು ಬಳಸೋದು ಬಹಳ ಬಹಳ ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಬಳಕೆ ಒಂದು ದಿವಸದಲ್ಲಿ ಮುಂಜಾನೆ ಬಿಸಿಲು ಬಹಳ ಮುಖ್ಯ, ಮತ್ತು ಸಾಯಂಕಾಲ ಬಿಸಿಲು ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಪೋಷಕಾಂಶ ಬಳಸೋದು ಬಹಳ ಮುಖ್ಯವಾದ ಅಂಶ. ಈ ಗೊಬ್ಬರಗಳು ಯಾಕೆ ಈ ಥರ ಮಾಡಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳಲ್ಲಿ ಅಮೋನಿಯಾ ಹೊಂದಿರತಕ್ಕಂಥ ಗೊಬ್ಬರ ಜಾಸ್ತಿ ಇರುತ್ತೆ ಸಾರಜನಕ ಗೊಬ್ಬರ. ಅದು ಸೂರ್ಯನ ಕಿರಣಗಳು ಜಾಸ್ತಿ ಆದಾಗ, ಬಿಸಿಲು ಜಾಸ್ತಿ ಆದಾಗ ಹಾವಿಯಾಗಿ ವಾತಾವರಣ ಗಾಳಿ ಕೊಟ್ಟೋಗುತ್ತೆ, ಅದು ಎಲ್ಲ ಸಹ ನಮಗೆ ವೇಸ್ಟ್ ಆಗುತ್ತೆ, ಆ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ಸೂರ್ಯನ ಬೆಳಕು ಅಥವಾ ಕಿರಣಗಳು ಕಡಿಮೆ ಇದ್ದ ಸಂದರ್ಭದಲ್ಲಿ ನಾವು ಪೋಷಕಾಂಶಗಳನ್ನು ಭೂಮಿಗೆ ಹಾಕೋದು ಬಹಳ ಮುಖ್ಯವಾದ ಅಂಶ. ಅದರಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ಅಂದ ಸ್ಥಳದಲ್ಲಿ ಬಳಸಬೇಕಾಗುತ್ತೆ, ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ವಿಧಾನವೂ ಬಹಳ ಮುಖ್ಯವಾದದ್ದು. ಹೇಗೆ ಅಂತೀರಿ? ಅದು ಹೇಗೆ ಅಂತಂದರೆ, ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಾಗ 3-4 ರೀತಿಯಲ್ಲಿ ಹಾಕುವ ಸಿಂಪರಣೆ ಮಾಡ್ಬೋದು ಅಥವಾ ನಾವು ಭೂಮಿಗೆ ಹಾಕ್ಬೋದು. ಈ ಭೂಮಿಗೆ ಹಾಕುವಾಗ ನೇರವಾಗಿ ಸಾಲಲ್ಲಿ ಗೊಬ್ಬರವನ್ನು ಹಾಕಿ ಒಂದು ಗುದ್ದಲಿಯಿಂದ ಭೂಮಿಯನ್ನು ಅಗೆದು ಸ್ವಲ್ಪ ಮಣ್ಣನ್ನು ಸಡಿಲ ಮಾಡಿ ಮಣ್ಣಿಗೆ ನೇರವಾಗಿ ಗೊಬ್ಬರವನ್ನು ಹಾಕಿ ಮಣ್ಣು ಮುಚ್ಚಿ ನೀರಾಯಿಸೋದಂತಕ್ಕಂಥ ಒಂದು ಪ್ರಕ್ರಿಯೆ. ಎರಡನೇದಾಗಿ ಗಿಡಗಳ ಸುತ್ತದಲ್ಲಿ ಸುತ್ತಲೂ ಸಹ ಒಂದು 1/2 ಅಡಿ ಬಳೆಯಾಕಾರದಲ್ಲಿ ಒಂದು ಗುಂಡಿಯನ್ನು ಅಗೆದು ತೆಗೆದು ಆ ಮಣ್ಣಿನ ಒಳಗಡೆ ಗೊಬ್ಬರವನ್ನು ಬೆರೆಸಿಬಿಟ್ಟು ನಂತರ ಮಣ್ಣನ್ನು ಮುಚ್ಚಿ ಮತ್ತು ನೀರು ಹಾಯಿಸ್ತಕ್ಕಂಥ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು. ಇನ್ನು 3ನೇದಾಗಿ ಗೊಬ್ಬರಗಳನ್ನು ನೀರಲ್ಲಿ ಕರಗಿಸಿ ಸಿಂಪರಣೆ ಮಾಡೋದು ಬಹಳ ಮುಖ್ಯವಾದದ್ದು. ಇದರಿಂದ ಗೊಬ್ಬರಗಳ ದಕ್ಷತೆ ಏನಿದೆ, ಎಫಿಷಿಯಂಟ್ ಯುಟಿಲೈಸೇಷನ್ ಅಂತ ಏನು ಕರಿತೀವಿ, ಅದು ಬಹಳ ಜಾಸ್ತಿ ಆಗುತ್ತೆ. ನಾವಂದ್ರೆ ಅದನ್ನ ಸರಿಯಾದ ಒಂದು ಬೇರಿನ ವಲಯಕ್ಕೆ ಸೇರಿಸೋದು ಬಹಳ ಮುಖ್ಯ. ರೂಟ್ ಜೋನ್ ಅಂತ ಕರಿತೀವಿ, ಬೇರಿನ ವಲಯಕ್ಕೆ ಸೇರಿಸೋದು ಬಹಳ ಮುಖ್ಯ, ಬಹಳ ಮುಖ್ಯ. ಇಲ್ಲಾಂದ್ರೆ ನಾವು ಎಲ್ಲಾ ಕಡೆ ಎರಚಿಬಿಟ್ರೆ ಕಳೆಗಳು ಕೂಡ ಸ್ವಲ್ಪ ಬೆಳೆದ್ಬಿಡುತ್ತೆ, ಬೆಳೆಗಳಿಗೆ ಸಿಗದಲೆ ಕಳೆಗಳು ಜ್ವರ ಬೆಳಿತವೆ. ಮತ್ತು ಮಣ್ಣಲ್ಲಿ ಸರಿಯಾದಂತ ಮಟ್ಟದಲ್ಲಿ ತೇವಾಂಶ ಇರೋದು ಬಹಳ ಮುಖ್ಯ ಅಂತೀರಿ? ಹೌದೌದು, ತೇವಾಂಶ ಇಲ್ಲದಾದ್ರೆ ಗೊಬ್ಬರಗಳು ಕರಗೋದಿಲ್ಲ. ಅಥವಾ ಗೊಬ್ಬರ ಹಾಕಿ ಆದರೂ ನೀರು ಹಾಯಿಸ್ಬೋದು, ಅಥವಾ ನೀರು ಹಾಯಿಸಿದ ಮೇಲೆ ಆದರೂ ತಕ್ಷಣ ಗೊಬ್ಬರ ಹಾಕಬೇಕಾಗುತ್ತೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಗೊಬ್ಬರ ಹಾಕಿದ ತಕ್ಷಣ ಭೂಮಿಗೆ ನೀರಲ್ಲಿ ಕರಗತಕ್ಕಂಥದ್ದು. ನೀರಲ್ಲಿ ಕರಗಲಿಲ್ಲ ಅಂತಂದರೆ ರಾಸಾಯನಿಕ ಗೊಬ್ಬರಗಳು ಗೊಬ್ಬರ ಅಲ್ಲೇ ಇರ್ತದೆ. ನಂತರ ಕೆಲವು ಸಂದರ್ಭಗಳಲ್ಲಿ ಈ ಬೇರುಗಳಿಗೆ ಅದು ಏನಾದ್ರು ತಗುಲ್ತು ಅಂತಂದರೆ ಅದು ನಂಜಾಗಿ ಅಥವಾ ಕೊಳತು ಹೋಗುವ ಪರಿಸ್ಥಿತಿ, ನೇರವಾಗಿ ಬೇರಿಗೆ ಸಸ್ಯಕ್ಕೆ ತಗಲಬಾರದು, ಸ್ವಲ್ಪ ದೂರದಲ್ಲೇ ಇರಬೇಕು. ಹೌದೌದು, ಸ್ವಲ್ಪ ಅಂತರ ಇದ್ರೆ ಸಾಕು, ಒಂದು ಅಂಗಲ ಅಷ್ಟು ಅಂತರ ಇದ್ರೆ ಸಾಕಾಗುತ್ತೆ ಅಂತೀರಿ? ಅದು ಬಹಳ ಮುಖ್ಯ. ಮತ್ತೆ ನಮ್ಮ ರೈತ ಬಾಂಧವರು ಒಂದು ಏನು ಗಮನಿಸಬೇಕು ಅಂದ್ರೆ, ನೀರಿನ ಒಂದು ಅಂಶ ಅಂದ್ರೆ ತೇವಾಂಶದ ಆಧಾರದ ಮೇಲೆ ಈ ರಸಗೊಬ್ಬರಗಳ ಪ್ರಮಾಣವನ್ನು ಕೂಡ ನಿರ್ಧರಿಸಲಾಗುತ್ತೆ. ತಾವು ರೈತ ಬಾಂಧವರು ನೋಡಿರ್ಬೋದು, ಕುಷ್ಕಿನಲ್ಲಿ ಈ ಪೋಷಕಾಂಶಗಳ ಪ್ರಮಾಣ ಗೊಬ್ಬರದ ಒಂದು ಶಿಫಾರಸು ಕಡಿಮೆ ಇರುತ್ತೆ, ಅದು ನೀರಾವರಿಯಲ್ಲಿ ಹೆಚ್ಚಿರುತ್ತೆ. ಯಾಕೆಂದ್ರೆ ಅದು ಮುಖ್ಯವಾಗಿ ತೇವಾಂಶದ ಆಧಾರದ ಮೇಲೆ, ಎಷ್ಟು ಮಟ್ಟಿಗೆ ಗೊಬ್ಬರವನ್ನು ಬಳಸ್ಕೋಬಹುದು ಬೆಳೆ ಅನ್ನೋದು ಆಧಾರದ ಮೇಲೆ ಶಿಫಾರಸು ಮಾಡಲಾಗಿರುತ್ತೆ. ಇನ್ನು ಈ ಸಮತೋಲನ ಗೊಬ್ಬರಗಳ ಬಳಕೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸಮತೋಲನ ಗೊಬ್ಬರಗಳ ಬಳಕೆ ಅಂತಂದ್ರೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಎರಡೂ ಗೊಬ್ಬರಗಳನ್ನು ಸಮತೋಲನ ಉಪಯೋಗಿಸೋದು ಬಹಳ ಮುಖ್ಯ. ಹೇಗೆ ಅಂತಂದರೆ, ಯಾವುದೇ ಒಂದು ಬೆಳೆ ಬೆಳೆಯ ಮುನ್ನ, ಉದಾಹರಣೆಗೆ ಯಾವುದಾದ್ರೂ ಒಂದು ರಾಗಿನೋ ಅದು ಭತ್ತ ಅಂತ ತಿಳ್ಕೊಳ್ಳೋಣ, 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಶ್ ಮತ್ತು 10 ಟನ್ನು ಕೊಟ್ಟಿಗೆ ಗೊಬ್ಬರ ಅಂತ ಶಿಫಾರಸು ಮಾಡಿರ್ತಾರೆ. ಈ ಕೊಟ್ಟಿಗೆ ಗೊಬ್ಬರವನ್ನು ಬೆಳೆ ಬೆಳೆಯ ಮುನ್ನ ಅಥವಾ ನಾಟಿ ಮಾಡುವ ಮುನ್ನ, ಸುಮಾರು ಒಂದು 15-20 ದಿವಸ ಮುಂಚೆನೇ ನಾವು ಭೂಮಿಗೆ ಬೆರೆಸಿ ಚೆನ್ನಾಗಿ ಉಳುವೆ ಮಾಡಬೇಕು. ಎರಡು ಸಲ ಉಳುವೆ ಮಾಡಿ ಭೂಮಿಗೆ ಬೆರೆಸಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳೆತು ಪೋಷಕಾಂಶಗಳ ರೂಪದಲ್ಲಿ ಬೆಳೆಗಳ ಒದಗಿಸೋಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ, ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಇನ್ನೇ ನಾಳೆ ಬಿತ್ತನೆ ಮಾಡ್ತೀವಿ ಅಥವಾ ನಾಳೆ ನಾಟಿ ಮಾಡ್ತೀವಿ ಅನ್ನೋ ಮುನ್ನನೇ ನಾವು ಭೂಮಿಗೆ ಬೆರೆಸಿಬಿಟ್ಟು ನೀರು ಹಾಯಿಸೋದು ಬಹಳ ಮುಖ್ಯ. ಅಥವಾ ಬಿತ್ತನೆ ಮಾಡಿಯೂ ಸಹ ಗೊಬ್ಬರ ಹಾಕಿ ನೀರು ಹಾಯಿಸೋದು ಒಳ್ಳೆಯದು.